ಶಾಂತಿ ಓಂ ಈಶಾವಾಸ್ಯಮಿದಗುಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜೀಥಾ ಮಾಗೃದ ಕಶ್ಚ ಸಿದ್ಧನಂ ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿ ವಿಶೇ ಚತಗುಂ ಸಮಾಹ ಏವಂ ತ್ವಯಿ ನಾನ್ಯತೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಸೂರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾಃ ತಾಂಸ್ತೇ ಪ್ರೀತ್ಯಾ ವಿಗಚ್ಛಂತಿ ಏಕೇ ಚಾತ್ಸಹನೋ ಜನಾಃ ಅನೇಜದೇಕಂ ಮನಸೋ ಜವೀಯಃ ನೈನದ್ದೇವಾ ಆಪ್ನುವನ್ ಪೂರ್ವಮಶ್ಯತ್ ತತ್ತಾವತೋನ್ಯಾನಚ್ಚೇತಿ ತಿಷ್ಠತ್ ತಸ್ಮಿನ್ನಪೋ ಮಾತರಿಷ್ವಾ ದದಾತಿ ತದೇಜತಿ ತನ್ನೈಜತಿ ತದ್ದೂರೇ ತದ್ವಂತಿಕೇ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯಾಸ್ಯ ಭಾಗ್ಯತಃ ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನುಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತತೋ ನ ವಿಜುಗುಪ್ಸತೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂದ್ವಿಜಾನತಃ ತತ್ರ ಗೋಮೋಹಃ ಕಶೋಕಃ ಏಕತ್ವಮನುಪಶ್ಯತಃ ಸಪರ್ಯಗಾತ್ ಶುಕ್ರಂ ಅಖಾಯಂ ಅವೃಣಂ ಅಸ್ನಾವಿರಗುಂ ಶುದ್ಧಂ ಅಪಾಪವಿದ್ಧಂ ಕವಿರ್ಮನೀಷೀ ಪರಿಭೂಸ್ವಯಂಭೂ ಯಥಾತಜ್ಜತೋರ್ಥಾನ್ ವ್ಯವದಾ ಶಾಶ್ವತೀಭ್ಯಃ ಸಮಾಭ್ಯಃ ಶಾಶ್ವತೀಭ್ಯಃ ಸಮಾಭ್ಯಃ ಆಗಿದೆಯಲ್ಲ ಭಾಷ್ಯ ಆಗಿದೆಯಲ್ಲ ಈ ಮುಂದಿನ ಭಾಷ್ಯ ನೀವು ಹೇಳಿದ್ರಿ ಅತ್ರ ಅಧ್ಯಯನ ಮಂತ್ರೇನ ಆಗ್ಬೇಕಲ್ಲ ಕಥಂ ಪುನಃ ಏತು ಕರ್ಮಿಣಃ ಕರ್ಮನಿಷ್ಠಾಃ ಕರ್ಮ ಕುರುವಂತ ಇವ ಜಿಜೀವಿಷತ್ ಜಿಜೀವಿಷವಃ ತೇಭ್ಯ ಇದಮುಚ್ಯತೆ ಜಿಜೀವಿಷವಃ ಇವರು ಇದೇ ಪ್ರಕಾರವಾಗಿ ಕರ್ಮವನ್ನು ಮಾಡಿಕೊಂಡೇ ಇರಬೇಕು ಯಾರು ಅಂದ್ರೆ ಕರ್ಮಿಣಃ ಯಾಕೆ ಕರ್ಮಿಣಃ ಅಂದ್ರೆ ಕರ್ಮನಿಷ್ಠಾ ಕರ್ಮ ಮಾಡುವುದರಲ್ಲಿ ಸಾರ್ಥಕತೆ ಇದೆ ಎಂದು ನಿಶ್ಚಯಿಸಿಕೊಂಡಂತಹ ಕರ್ಮಿಗಳು ಕರ್ಮ ಕುರುವಂತ ಇವ ಕರ್ಮವನ್ನು ಮಾಡ್ತಾನೇ ಜಿಜೀವಿಷವಃ ತಮ್ಮ ಜೀವನವನ್ನು ಕಲಿಬೇಕು ತೇಭ್ಯ ಇದ ಮುಚ್ಚತೆ ಅವರನ್ನು ಉದ್ದೇಶಿಸಿ ಈ ಶ್ಲೋಕ ಬಂದಿದೆ ಯಾರ ಹೃದಯದಲ್ಲಿ ಯಾರ ಅಂತಃಕರಣದಲ್ಲಿ ಬಯಕೆಗಳ ಪ್ರವೃತ್ತಿ ಫಲಾಪೇಕ್ಷೆ ಪ್ರವೃತ್ತಿ ಹೆಚ್ಚಿನ ಸುಖ ಅದಕ್ಕಿಂತ ಹೆಚ್ಚಿನ ಸುಖ ಅದಕ್ಕಿಂತ ಹೆಚ್ಚಿನ ಸುಖ ಅನ್ನುವ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದಾರೆ ಅವರು ಕರ್ಮವನ್ನು ಮಾಡಿಕೊಂಡು ಹೋಗುವುದೇ ಶ್ರೇಷ್ಠ ಪೂರಾ ಜೀವನವನ್ನು ಕರ್ಮವನ್ನು ಮಾಡಿಕೊಂಡು ಬಂದರೆ ತೋರ್ಕೊಳ್ಳಿ ಅದೇ ಶ್ರೇಷ್ಠ ಅಂತ ಅವರನ್ನು ಉದ್ದೇಶಿಸಿ ಈ ಮಂತ್ರ ಬಂದಿದೆ ಅಂದಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮೋ ಯವು ವಿದ್ಯಾಯಾಃ ರತಃ ಅಂದಂತಮ ಪ್ರವಿಶಂತಿಯೇ ಅವಿದ್ಯಾಮುಪಾಸತೆ ತತೋ ಭೂಯ ಇವತೆ ತಮಃ ತತೋ ಭೂಯ ಇವತೆ ತಮಃ ಯ ಊ ವಿದ್ಯಾಯಾ ರತಃ ವಿದ್ಯಾಯಾ ಗುಂ ರತಃ ಅದೇ ಗುಮ್ಮು ಸೇರಿಸಿದಾಗನೇ ಅದು ಛಂದಸ್ ಕರೆಕ್ಟ್ ಆಗ್ತದೆ ಗುಮ್ ಸೇರಿಸಿದ್ರೆ ಒಂದು ಮಾತ್ರ ಲೋಪ ಆ ಗುಮ್ಮಿಗೆ ಅರ್ಥ ಏನಿಲ್ಲ ಗುಮ್ಮಿಗೆ ಅರ್ಥ ಏನಿಲ್ಲ ಗುಮ್ಮ ಗುಮ್ಮ ಗುಮ್ಮ ಅದು ಗುಮ್ಮ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬಟ್ ಅದು ಇಲ್ಲದೆ ಹೋದ್ರೆ ಮಾತ್ರ ಛಂದಸ್ಸಲ್ಲಿ ಒಂದು ಮಾತ್ರ ಕಡಿಮೆ ಆಗ್ತದೆ ನೀವ್ ಹೇಳ್ಬೇಕಾದ್ರೆ ನಿಮಗೆ ನೋಡ್ರಿ ಹೆಂಗ ಹೇಳ್ಬೇಕು. ತತ್ವ ಭೂಯ ಯುವತೆ ತಮಃ ಯೌ ವಿದ್ಯಾಯಾ ರಥಾಃ ವಿದ್ಯಾ ಗುಮೃತಾಃ ವಿದ್ಯಾಯಾ ಗುಮೃತಾಃ ವಿದ್ಯಾಯಾ ರಥಾಃ. ಒಂದ್ ಮಾತ್ರ ಕರೆ ಕಥಂ ಪುನಃ ಏವಂ ಅವಗಮ್ಯತೆ ನತು ಸರ್ವೇಷಾಂ ಇತಿ. ಕರ್ಮಗಳನ್ನೇ ಮಾಡಿಕೊಂಡು ಹೋಗಬೇಕು ಅನ್ನುವ ವಿಧಿ, ಎಂಫಸೈಸ್ಡ್ ಲಾ ಅಂತ ಕರೀತಾರೆ ವಿಧಿ. ಇದು ಕರ್ಮನಿಷ್ಠರಿಗೇನೆ, ಅನ್ಯಥಾ ಎಲ್ಲರಿಗೂ ಅಲ್ಲ ಅಂತ ನೀವು ಯಾಕೆ ಹೇಳ್ತೀರಾ? ಎಲ್ಲರಿಗೂ ಅಂತ ಹೇಳ್ಬಿಡಿ, ಎಲ್ಲರೂ ಕರ್ಮಗಳನ್ನು ಮಾಡಿಕೊಂಡು ಹೋಗಬೇಕು ಸಾಯೋ ತನಕ. ಕರ್ಮದಲ್ಲಿ ತೊಡಗುವುದೇ ನಮ್ಮ ಧರ್ಮ, ಕರ್ಮದಲ್ಲೇ ಇರ್ಬೇಕೆಲ್ಲರೂ ಅಂತ ಹೇಳಿಬಿಟ್ರೆ ನಾವು ನೀವು ಪ್ರಶ್ನೆ ಕೇಳುವಂತ ಅವಕಾಶ ಇಲ್ಲ. ನೀವೇನು ಹೇಳ್ತಾ ಇದ್ರಿ ಅಂದ್ರೆ ಕರ್ಮನಿಷ್ಠರಿಗೆ ಕರ್ಮವೇ ಪರಿಹಾರ. ಕರ್ಮನಿಷ್ಠರು ಅಂದ್ರೆ ಯಾರು? ಫಲವನ್ನ ಬಯಸುವರು, ಫಲದ ಬಗ್ಗೆ ಆಸಕ್ತಿಯನ್ನು ಹೊಂದಿದವರು. ಅವರು ಮಾಡಿಕೊಂಡೇ ಹೋಗಿ ಅಂತ ನೀವು ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಅಂತ ಯಾಕೆ ನೀವು ವಿಧಿ ನಿಯಮ ಹಾಕೋದಿಲ್ಲ? ಅರ್ಥ ಆಯ್ತಾ? ನಾನು ಇದು ಮಿಸ್ಟರ್ ನಾನು ಅಂತ ಕರೀತಾರೆ. ಇವನು ಎಲ್ಲವನ್ನೂ ಸಂದೇಹ ಮಾಡ್ತಾನೆ, ಹಂಗ್ಯಾಕೆ ಹಿಂಗ್ಯಾಕೆ ಹಿಂಗ್ಯಾಕಲ್ಲ. ಮಿಸ್ಟರ್ ರೋಷನ್ ಉತ್ತರ ಕೊಡ್ತಾರೆ ನೋಡಿ. ಉಚ್ಯತೆ ಅಕಾಮಿನಃ ಸಾಧ್ಯ ಸಾಧನ ಭೇದ ಉಪಮರ್ದೇನ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವ ಅಭೂತ್ ವಿಜಾನತಃ. ಎಲ್ಲರಿಗೂ ಅಂದ್ರೆ ಯಾರ್ಯಾರು ಅಂತ ನೋಡೋಣ ಸ್ವಲ್ಪ. ಈ ಪ್ರಪಂಚದೊಳಗೆ ಎರಡು ತರದ ವ್ಯಕ್ತಿಗಳಿದ್ದಾರೆ. ಒಬ್ರು ಅಕಾಮಿನಃ, ಇನ್ನೊಬ್ರು ಕಾಮಿನಃ. ಬಯಕೆಗಳನ್ನ ಬಯಸದೇ ಇದ್ದವರು. ಇನ್ನೊಬ್ಬರು ಕಾಮಿನ, ಬಯಕೆಗಳನ್ನೇ ತಮ್ಮ ಅಸ್ತಿತ್ವವನ್ನಾಗಿ ಮಾಡ್ಕೊಂಡರು. ನನ್ನ ಅಸ್ತಿತ್ವವೇ ಆಶೆ ಇಚ್ಛೆಗಳಿಂದ ತುಂಬಿರುತ್ತದೆ, ಆ ಆಶೆ ಇಚ್ಛೆಗಳನ್ನು ಪೂರೈಸಿಕೊಳ್ಳಿಕ್ಕಾಗಿ ನಾನು ಅನೇಕ ಸಾಧನ ಭೇದಗಳನ್ನ ಅನುಸರಿಸುತ್ತೇನೆ. ಇವರು ಕಾಮಿನ, ಇವರು ಕಾಮಿನ. ಅವರವರ ಬಯಕೆಗಳಿಗೆ ತಕ್ಕಂತೆ ಅವರವರ ಗುರಿ ನಿಶ್ಚಿತವಾದ, ಅವರವರ ನಿಶ್ಚಿತವಾದ ಗುರಿಗೆ ತಕ್ಕಂತೆ ಅವರವರು ಸಾಧನಗಳನ್ನು ಆರಿಸ್ಕೊಂತಾರೆ. ಆ ಗುರಿ ಏನು ನಿಶ್ಚಿತವಾಗ್ತದೆ ಅದಕ್ಕೆ ಸಾಧ್ಯ ಅಂತ ಕರೀತಾರೆ. ಆ ಸಾಧ್ಯವನ್ನ ತಲುಪಲಿಕ್ಕೆ ನಾವು ಅನುಸರಿಸುವ ಮಾರ್ಗ ಏನಿದೆಯೋ ಅದಕ್ಕೆ ಸಾಧನ ಅಂತ ಕರೀತಾರೆ. ಚಿಕ ಸಾಧ್ಯ ಸಾಧನ ಭೇದ, ಈ ಸಾಧ್ಯ ಸಾಧನ ಭೇದ ಅನ್ನುವುದು ಯಾರಿಗೆ ನಿಶ್ಚಿತವಾಗಿರ್ತದೆ? ಕಾಮಿಗಳಿಗೆ, ಕಾಮಿನಃ ಕಾಮಿಗಳಿಗೆ. ಸಪೋಸ್ ಹಿಯರ್ ಇಸ್ ಅ ಪರ್ಸನ್ ಹೂ ಇಸ್ ಅಕಾಮಿ, ಅವನು ಅಕಾಮಿನಃ. ಅವನಿಗೇನ್ ಮಾಡೋದು? ಅವನಿಗೆ ಸಾಧ್ಯ ಸಾಧನ ಭೇದ ಉಪಮರ್ದೇನ, ಸಾಧ್ಯ ಸಾಧನ ಅನ್ನುವ ಭೇದಗಳನ್ನ ನುಂಗಿ ನೀರು ಕುಡಿಬಿಟ್ಟಿರ್ತಾನೆ. ಏನ್ ನುಂಗೋದು ಅಂದ್ರೆ ಸಾಧಿಸೋದು ಏನೂ ಇಲ್ಲ. ಯಾಕೆ ಏನೂ ಇಲ್ಲ ಅಂತೀರಾ? ಏನನ್ನ ಅಂತಿಮವಾಗಿ ಸಾಧಿಸಬೇಕಾಗಿದೆಯೋ ಆ ಆನಂದ ಅದು ನಾನೇ ಆಗಿದ್ದೇನೆ. ಸಾಧಿಸಬೇಕಾದ ಆನಂದವು ತಾನೇ ಆಗಿದ್ದೇನೆ ಅನ್ನೋದು ಯಾವ ನಿಶ್ಚಿತವಾಗಿದೆಯೋ ಅವನು ಸಾಧಿಸಲಿಕ್ಕಾಗಿ ಯಾವ ಸಾಧನ ತಗೊಂಡ್ಬರ್ಬೇಕು ಅವನೀಗ? ಹಾಗಾದ್ರೆ ಸಾಧ್ಯ ಸಾಧನ ಸಾಧಕ ಎನ್ನುವ ಭೇದಗಳು ಏನಾಗಿವೆ? ಶಾಂತಂ ಉಪಮರ್ದೇನ, ಸಾಧ್ಯ ಸಾಧನ ಭೇದ ಉಪಮರ್ದೇನ. ಇದರಿಂದ ಅವನಿಗೆ ಏನು ಸ್ಪಷ್ಟವಾಯಿತು? ಸರ್ವಾಣಿ ಭೂತಾನಿ ಆತ್ಮೈವ ಅಭೂ, ಸಮಸ್ತ ಜೀವಭೂತರಾಶಿಗಳು ನಾನೇ. ಎಲ್ಲೆಲ್ಲಿಯೂ ಇರುವ ಆ ಅವೇರ್ನೆಸ್, ಆ ಎಚ್ಚರ, ಆ ಕಾನ್ಶಿಯಸ್ನೆಸ್, ಆ ಆತ್ಮ ಅದು ನಾನೇ. ಸ್ವಯಂಭೂಹು ಪರಿಭೂಹು ಮೇಲೆ ಅಭ್ಯಾಸ ಮಾಡಿದಂತೆ, ಪರಿಭೂಹು ಎಲ್ಲೆಲ್ಲಿಯೂ ತುಂಬಿಕೊಂಡಿರುವ ಆತ್ಮ, ಸ್ವಯಂಭೂಹು ಆ ಆತ್ಮನೇ ನಾನು. ವಿಜಾನತಃ ಇವನು ತಿಳಿದವನಾಗಿದ್ದಾನೆ, ಆದ್ದರಿಂದಾಗಿಯೇ ಇವನಿಗೆ ಸಾಧನ ಸಾಧ್ಯ ಸಾಧಕ ಅನ್ನುವ ಯಾವ ಭೇದಗಳು ಇವನಲ್ಲಿ ಇಲ್ಲ. ಹಾಗಾದರೆ ಈ ಭೇದಗಳು ಇಲ್ಲ ಅಂದಮೇಲೆ ಮೋಹ ಯಾರಿಗೆ, ಶೋಕ ಯಾರಿಗೆ? ತತ್ರ ಕೋ ಮೋಹ ಕಶೋಕ ಏಕತ್ವಂ ಅನುಪಶ್ಯತಃ. ಯದಾ ಆತ್ಮ ಏಕತ್ವ ವಿಜ್ಞಾನ ತತ್ ನ ಕೇನಚಿತ್ ಕರ್ಮಣ ಜ್ಞಾನಾಂತರೇಣ ವಾ ಅಮೂಢ ಸಮುಚ್ಚಿಚಿಕ್ಷತಿ ಸಮುಚ್ಚಿಚಿಷತಿ. ತತ್ರ ಕೋ ಮೋಹ ಕಶೋಕ, ಅವನಿಗೆ ಮೋಹ ಯಾರಲ್ಲಿ, ಶೋಕ ಯಾರಲ್ಲಿ? ಏಕೆಂದ್ರೆ ಏಕತ್ವ ಅನುಪಶ್ಯತಃ, ಎಲ್ಲೆಲ್ಲಿಯೂ ಆತ್ಮನೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿದೆ. ಇತಿ ಈ ಪ್ರಕಾರ ಯತ ಆತ್ಮ ಏಕತ್ವ ವಿಜ್ಞಾನ, ಇರುವುದೆಲ್ಲವೂ ಆತ್ಮೇ ಅನ್ನುವಂತಹ ಈ ಮುಂಚಿತವಾಗಿ ಹೇಳಿದೆ ನಾವು, ಇರುವುದೆಲ್ಲವೂ ಆತ್ಮೆ ಅನ್ನುವಂತಹ ಯಾವ ಆ ಜ್ಞಾನವನ್ನು ಸ್ಪಷ್ಟವಾಗಿದೆಯೋ ತತ್ ನ ಕೇನ ಚಿತ್ಕರ್ಮಣ ಜ್ಞಾನಾಂತರೇನವ ಅಮೂಢ ಸಮುಚ್ಚಿಚಿಸತಿ. ಅವಿವೇಕಿಯು ಯಾವುದೇ ಪ್ರಕಾರವಾದಂತಹ ಜ್ಞಾನ ಮತ್ತು ಕರ್ಮ ಇವುಗಳನ್ನು ಸೇರಿಸಿ ಕೇನಚಿತ್ ಕರ್ಮಣ ಮತ್ತು ಜ್ಞಾನಾಂತರೇಣವ ಕೇನಚಿತ್ ಕರ್ಮ, ಕೆಲವು ಕರ್ಮಗಳು ಕೆಲವಷ್ಟು ಜ್ಞಾನ, ಇವುಗಳೆಲ್ಲವನ್ನು ಸೇರಿಸಿಕೊಂಡು ಅವನು ಇಂತಹ ಜ್ಞಾನವನ್ನು ಹೇಗೆ ಹೊಂದಲಿಕ್ಕೆ ಸಾಧ್ಯ, ಹೇಗೆ ಹೊಂದಲಿಕ್ಕೆ ಸಾಧ್ಯ? ಆತ್ಮ ಏಕತ್ವ ವಿಜ್ಞಾನ ತತ್ ನ ಕೇನಚಿತ್ ಕರ್ಮಣ, ಯಾವುದೇ ಕೆಲವು ಕರ್ಮಗಳಿಂದ ಮತ್ತು ಜ್ಞಾನದಿಂದ ಜ್ಞಾನಾಂತರೇಣವ ಅಮೂಢ ಸಮುಚ್ಚಿಚೀಷತಿ. ಅವೆರಡನ್ನು ಬೆರೆಸಿಕೊಂಡು ಈ ಜ್ಞಾನವನ್ನು ಹೊಂದಲಿಕ್ಕೆ ಅವುಗಳಿಂದ ಆಗುವುದಿಲ್ಲ. ಇಹತು ಸಮುಚ್ಚಿಚೀಷಯ ಅವಿದ್ವತ್ ಆದಿ ನಿಂದಾ ಕ್ರಿಯತೆ. ಆದರೂ ಕೆಲವು ಜನ ಈ ಪ್ರಕಾರವಾಗಿ ಸಮುಚ್ಚಯ ಮಾಡಲಿಕ್ಕೆ ಹೊರಟಿದಾರಲ್ಲ ಭಗವತ್ಪಾದಾಚಾರ್ಯರು, ಆವಾಗ ಈ ಕಾಮೆಂಟ್ರಿ ಬರೆಯುವಾಗಲೇ ಈ ಕರ್ಮ ಜ್ಞಾನ ಸಮುಚ್ಚಯ ಮಾಡೋ ಜನ ಇದ್ರು ಅನ್ನೋದನ್ನ ಇಲ್ಲಿ ನಾವು ಅನುಮಾನದಿಂದ ನಾವು ನಿರ್ಣಯಿಸಬಹುದು. ಅವರು ಬರೆದ ಕಾಲ 1200 ವರ್ಷಗಳ ಹಿಂದೆ ಬರೆದ ಕಾಲದಲ್ಲಿ ಆವಾಗಲೂ ಕೂಡ ಜ್ಞಾನ ಕರ್ಮ ಸಮುಚ್ಚಯ ಮಾಡೋರಿದ್ರು. ಎಲ್ಲ ಎಲ್ಲಿ ಹೋಗ್ತಿರೋ ಹೆಸರಿಸಬೇಕು ಅಂತ ಉದ್ದೇಶದಿಂದ ಹೆಸರಿಸ್ತಾ ಇಲ್ಲ, ಎಲ್ಲಿ ಯಾವ ಸಂಸ್ಥೆಗೆ ಹೋಗ್ತಿರೋ, ಯಾವ ಮಠಕ್ಕೆ ಹೋಗ್ತಿರೋ, ಯಾವುದೇ ಸೂಡೋ ಸಂಸ್ಥೆಗಾದ್ರೂ ಹೋಗ್ರಿ, ಸಾಂಪ್ರದಾಯಿಕ ಸಂಸ್ಥೆಗಾದ್ರೂ ಹೋಗ್ರಿ, ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಜ್ಞಾನ ಕರ್ಮ ಸಮುಚ್ಚಯ. ಮಾತಾಡೋದು ಮೋಕ್ಷನೇ, ಆದ್ರೆ ಮಾಡೋದು ಮಾತ್ರ ಜ್ಞಾನ ಕರ್ಮ ಸಮುಚ್ಚಯ. ಯಾವ್ದು ಆತ್ಮಜ್ಞಾನ ಸ್ವಲ್ಪ ಇರ್ಬೇಕು, ಸ್ವಲ್ಪ ಕರ್ಮನೂ ಮಾಡ್ಬೇಕು. ಎಲ್ಲೇ ಹೋಗಿದ್ರು ವೇದಾಂತಿಗಳು ಕರ್ಮವನ್ನ ಮತ್ತು ಜ್ಞಾನವನ್ನ ಒಂದನ್ನು ಹೆಚ್ಚು ಒಂದನ್ನು ಕೀಳು ಆಗಿ ನೋಡೋದೇ ಇಲ್ಲ. ಆದ್ರೆ ಅವ್ರು ಏನ್ ಹೇಳ್ತಾರೆ, ಅದ್ರ ಫಲ ಅದಕ್ಕೆ ಇದ್ರ ಫಲ ಇದೆ, ಎರಡನ್ನು ಬೆರೆಸ್ಬೇಡ್ರಿ ಅಂತ ಬೆರೆಸ್ಬೇಡಿ, ಇವ್ರು ಬೆರೆಸ್ತೀವಿ ಅಂತ ಅದಕ್ಕೆ ಕನೆಕ್ಷನ್ ಕೊಡ್ತಾರೆ. ಅದು ಎಂತ ಅಪಾಯಕಾರಿ ಕನೆಕ್ಷನ್ ಹೇಳ್ತೀನಿ, ಜಪ ಮಾಡೋದು ಏನೇ ಇರು, ಜಪದಲ್ಲಿ ಮಾಡುವಿಕೆ ಇದು ವಾಚಿಕ ಮಾನಸಿಕ, ಧ್ಯಾನ ಮಾಡೋದು ಏನೇ ಇರುವಿಕೆ ಮಾಡೋದು, ಏಕೆಂದ್ರೆ ಮಾನಸಿಕವಾಗಿ ಮಾನಸ ವ್ಯಾಪಾರ ಡೆಫಿನೇಷನ್ ಅದ. ಧ್ಯಾನ ಏನಿದು ಮಾನಸ ವ್ಯಾಪಾರ, ಅಲ್ಲಿ ಮಾಡೋದೇ ಬಂತು, ಜಪಾನು ಮಾಡೋದೇ ಬಂತು, ಇವೆಲ್ಲ ಮಾಡುವಿಕೆಗಳಿಂದ ಕೇಳ್ಕೊಂಡ್ರೆ ಚಂದ, ಅವ್ರು ಎಷ್ಟು ಚಂದ ಕನೆಕ್ಷನ್ ಕೊಡ್ತಾರೆ. ಇವೆಲ್ಲ ಮಾಡುವಿಕೆಗಳಿಂದ ಅನಾದಿ ಕಾಲದಿಂದಲೂ ಸಿಕ್ಕಾಕಿಕೊಂಡಂತಹ ಕುಂಡಲಿನಿ, ಅನಾದಿ ಕಾಲದಿಂದಲೂ ಕಲ್ಪದ ಪ್ರಾರಂಭದಲ್ಲಿ ಏನು ಜೀವಾತ್ಮ ಸೃಷ್ಟಿತವಾದ ಆವಾಗಿನಿಂದಲೂ ಕೂಡ ಕುಂಡಲಿನಿ ಸಿಕ್ಕಾಕೊಂಡ್ಬಿಟ್ಟಿದೆ. ಈಗ ಅದು ಸುಷುಮ್ನ ನಾಡಿಯ ಮೂಲಕವಾಗಿ ಅದು ಮೇಲೆ ಏರಬೇಕು. ಹೀಗೆ ನೀವು ಧ್ಯಾನ ಈ ತರ ಧ್ಯಾನ ಮಾಡೋದ್ರಿಂದ, ಈ ತರ ಜಪ ಮಾಡೋದ್ರಿಂದ, ಇಂಥ ಮಂತ್ರ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ, ಈ ಪ್ರಕಾರವಾಗಿ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಎಲ್ಲ ಹೇಳ್ತಾರೆ. ಅದು ಕುಂಡಲಿನಿ ಜಾಗೃತ ಆಗ್ತದೆ. ಅದು ಜಾಗೃತ ಆದ ಮೇಲೆ ಅದು ಸುಷುಮ್ನ ನಾಡಿನದು ಮೇಲೆ ಏರಲಿಕ್ಕೆ ಶುರು ಮಾಡ್ತದೆ. ಆಮೇಲೆ ಏನಾಗ್ತದೆ, ಅದು ಇಲ್ಲಿ ಸಹಸ್ರ ಏನಂತಾರೆ, ಸಹಸ್ರದಳ, ಬ್ರಹ್ಮರಂಧ್ರ, ಅವ್ರದ್ದೇ ಬೇರೆ ಹೆಸರು ಇದಕ್ಕೆ, ಸಹಸ್ರಾರ ಚಕ್ರ. ಅಲ್ಲಿಗೆ ಅಲ್ಲಿಗೆ ಬಂದು ಅಲ್ಲಿಂದ ಅದು ಕೇಳ, ಅಲ್ಲಿಗೆ ಬಂದಾಗ ಆತ್ಮಜ್ಞಾನ ಆಗಿ ಮೋಕ್ಷ ಆಗ್ತದೆ. ಮಾಡುವಿಕೆಯಿಂದ ಮೋಕ್ಷ ಆಗುವಿಕೆ, ಮೋಕ್ಷ ಘಟಿಸುವಿಕೆ, ಮೋಕ್ಷ ಉಂಟಾಗುವಿಕೆ. ಉಂಟಾಗುವಿಕೆ ಅನ್ನೋದೊಂದು ಫಲ, ಆ ಫಲಕ್ಕಾಗಿ ಎಷ್ಟು ಕರ್ಮ, ಆ ಉಂಟಾತು ಅಂದ್ರೆ ಜ್ಞಾನ, ಅದನ್ನು ಪಡೆದಕ್ಕೆ ಎಷ್ಟು ಕರ್ಮ, ಕರ್ಮ ಜ್ಞಾನ. ನಾನು ಹೇಳ್ತೇನೆ ವೇದಾಂತ ಇಷ್ಟ ಹೇಳ್ತದೆ, ಯಾವುದೇ ಯೋಗ ಇರಲಿ, ನೀನು ಎಂಥದೇ ಯೋಗದ ಹೆಸರು ಕೊಡ್ಬ, ರಾಜಯೋಗ ಅಂತೀಯೋ, ಸಹಜ ಯೋಗ ಅಂತೀಯೋ, ಸಿದ್ಧಿ ಸಮಾಧಿ ಯೋಗ ಅಂತೀಯೋ, ಯಾವುದೇ ಯೋಗದ ಹೆಸರು ಕೊಡ್ಬ, ಅಷ್ಟು ಯೋಗ ಗುರಿ, ಯೋಗಗಳ ಗುರಿ ಅಂತಃಕರಣ ಶುದ್ಧಗೊಳಿಸಿ. ನಾವು ಕರ್ಮ ವಿರೋಧ ಮಾಡಿದಂಗೆ ಆಯ್ತಾ, ಈಗ ಆ ಕರ್ಮದ ಪಾಕೆಟ್ ಏನೋ, ಅದರ ಪರಿಮಿತಿ ಏನೋ, ಅದಕ್ಕೆ ಅಲ್ಲಲ್ಲೇ ಇಟ್ಟು ಬಿಡೋದು. ಚಿತ್ತ ಶುದ್ಧಿನೇ ಮೋಕ್ಷ ಅಲ್ಲಲ್ಲ, ಚಿತ್ತಶುದ್ಧಿನೇ ಆತ್ಮಜ್ಞಾನ ಅಲ್ಲಲ್ಲ, ಚಿತ್ತಶುದ್ಧಿ ಶಾಂತವಾದ ಸ್ಥಿತಿ. ಈ ಜನ್ಮದಲ್ಲಿಯ ಈ ಉಪಾಧಿಯ ದೃಷ್ಟಿಯಿಂದ, ಈ ಮನಸ್ಸು ಬುದ್ಧಿಗಳ ದೃಷ್ಟಿಯಿಂದ, ಈ ಸಂಸ್ಕಾರ ವಾಸನಾಗಳ ದೃಷ್ಟಿಯಿಂದ ಶಾಂತ ಶುದ್ಧವಾದ ಸ್ಥಿತಿ. ನಮಗೇನು ಬಗ್ಗೆ ವಿರೋಧ ಇಲ್ಲ. ಮುಂದೆ ನೋಡಿ, ಯಾಕೆ ಜನ್ಮ ಜನ್ಮಾಂತರದಿಂದ ಇನ್ನೂ ನಮ್ಮ ಹೆಸರಿನಲ್ಲಿ ನಮ್ಮ ಅಕೌಂಟ್ನಲ್ಲಿ ಕರ್ಮಗಳು ಇವೆ. ಈ ಉಪಾಧಿ ದೃಷ್ಟಿಯಿಂದ ಶಾಂತತೆಯನ್ನು ಹೊಂದಿದೆ. ಜನ್ಮ ಜನ್ಮಾಂತರದ್ದು ಸ್ವಾಮಿ, ಈಗ ಶಾಂತತೆಯನ್ನು ಹೊಂದಿದ್ರೆ ಮುಗಿದೈತಲ್ಲ, ಈಗೇನು ಶಾಂತತೆಯನ್ನು ಹೊಂದೀವಿ, ಇದು ಬೂದಿ ಮುಚ್ಚಿದ ಕೆಂಡ ಇತ್ತು. ಬೂದಿ ಮುಚ್ಚಿಕೊಂಡಿರ್ತದೆ, ಕೆಂಡ ಇಲ್ಲೇ ಇಲ್ಲ ಅನ್ನಿಸ್ತದೆ, ಆದ್ರೆ ಕೆಂಡ ಇದೆ. ಏನ್ ಕೆಂಡ? ಜನ್ಮ ಜನ್ಮಾಂತರದ ವಾಸನಾ ಸಾಗರ. ಅದನ್ನ ಎಲ್ಲಿವರೆಗೂ ನೀವು ಪರಿಹರಿಸಿಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಿಮಗೆ ಪರಮ ಪುರುಷಾರ್ಥ ಮೋಕ್ಷ ಸಿದ್ಧಿಸುವುದಿಲ್ಲ. ಅದನ್ನ ಹೇಗೆ ನಾನು ಕೆಲಸ್ಕೋಬೇಕು, ಅದನ್ನ ಹೇಗೆ ನಾನು ನಾಶ ಮಾಡ್ಕೋಬೇಕು? ಅದು ಅಜ್ಞಾನದಿಂದ. ಆದ್ದರಿಂದ ಅಜ್ಞಾನವನ್ನು ನಾಶ, ಜ್ಞಾನವು ಮುಖ್ಯ. ಬರ್ಕೋರಿ, ಚಿತ್ತಸ್ಯ ಶುದ್ಧ ಯೇ ಕರ್ಮ, ಚಿತ್ತಸ್ಯ ಶುದ್ಧ ಯೇ ಕರ್ಮ, ನ ತೂ, ಎರಡು ಸಪರೇಟ್, ನ ತೂ ವಸ್ತು ಉಪಲಬ್ಧಯೇ. ಚಿತ್ತಸ್ಯ ಶುದ್ಧ ಯೇ ಕರ್ಮ, ನ ತೂ ವಸ್ತು ಉಪಲಬ್ಧಯೇ. ಕರ್ಮ ಮತ್ತು ಕರ್ಮದ ವ್ಯವಹಾರ ಚಿತ್ತಶುದ್ಧಿಗಾಗಿಯೇ ವಿನಃ ಆತ್ಮ ವಸ್ತುವನ್ನ ಸಿದ್ಧಿಸುವುದಕ್ಕೆ ಅಲ್ಲ. ಆತ್ಮ ವಸ್ತುವನ್ನ ಸಿದ್ಧಿಸುವುದಕ್ಕೆ ಅಲ್ಲ. ಸರಿ ಹೋಯ್ತಾ? ಇದು ಚಿತ್ತಸ್ಯ ಶುದ್ಧ ಯೇ ಕರ್ಮ. ಯಾರು ಯಾವ ಕರ್ಮವನ್ನೇ ಮಾಡಿ ಆ ಕರ್ಮವು ಅಂತಃಕರಣ ಶುದ್ಧಿಗಾಗಿ. ನೀವು ಅಧ್ಯಾತ್ಮದ ಹೆಸರು ಹೇಳ್ಕೊಂಡೆ ಮಾಡಿ, ಧರ್ಮದ ಹೆಸರು ಹೇಳ್ಕೊಂಡೆ ಮಾಡಿ, ಸಮಾಜದ ಹೆಸರನ್ನ ಹೇಳ್ಕೊಂಡು ಕರ್ಮ ಮಾಡಲಿ, ನೀವು ಯಾವ ನೆಪದಿಂದಾದ್ರೂ ಮಾಡ್ರಿ, ಅಂತೂ ಕರ್ಮಗಳ ಅಂತಿಮ ಫಲ ಏನು ಅಂತಂದ್ರೆ ಚಿತ್ತಸ್ಯ ಶುದ್ಧ. ಅದಕ್ಕೆ ನೀವು ಹೆಸರು ಕೊಡ್ತೀರಿ. ಏನ್ ಹೆಸರು ಕೊಡ್ತೀರಿ? ಭಕ್ತಿ ಯೋಗ, ಧ್ಯಾನ ಯೋಗ, ಕರ್ಮಯೋಗ, ಪ್ರಾಣಾಯಾಮ ಯೋಗ, ರಾಜಯೋಗ, ಮತ್ತೆಪ್ಪ ಆಸ್ತಿ ಬರೋಣ ಅಂತಾರೆ. ಯಾರು ಕೇರ್ ಮಾಡ್ತಾರೆ ಅದನ್ನ? ಇದೆಲ್ಲ ಪ್ರಾಮುಖ್ಯ. ಕ್ರಿಯಾಯೋಗ ನೋಡಿದ್ರೆ ಸ್ವಾಸ್ಥ್ಯ ಯೋಗ ಮೈಸೂರಿನಾಗೆ, ಸಿದ್ಧಿ ಸಮಾಧಿ ಯೋಗ, ಸಹಜ ಸಮಾಧಿ ಯೋಗ, ಇನ್ನೊಂದು ಸಹಜ ಬೇರೆ, ಸರಳ ಬೇರೆ, ಸಿದ್ಧಿ ಸಮಾಧಿ ಯೋಗ, ಎಲ್ಲ ಒಂದೇ ರೂಟ್. ಇವು ಎಲ್ಲದಕ್ಕೂ ಒಂದೇ ರೂಟ್, ಎಸ್ ಎಸ್ ವೈ. ಆ ಎಸ್ ಎಸ್ ವೈ ಇಂದ ಇವ್ರು ಸಿಡ್ದಾರು. ಇವ್ರು ಎಸ್ ಎಸ್ ವೈ ಮುಂಚೆ ಮೊದ್ಲ ಪ್ರಭಾಕರ್ ಬಂದಾಗ ಸಿಕ್ಕಿದ್ರೆಲ್ಲ ಹುಷಿದ ಜೈಕುಮಾರ್, ಶಿವಶಾ ಲಕ್ಷ್ಮ ಅವರೆಲ್ಲ ಹುಷಿದ್ರು. ಇದನ್ನ ನಾರಾಯಣ ನಾರಾಯಣ ಎಲ್ಲ ಒಂದ ರೂಟ್. ಪ್ರಭಾಕರ್ ಅವನಿಂದ ಸಿಡಿದ್ರ, ಒಂದ್ ಕಡೆಗೆ ಪ್ರಭಾಕರ್, ಒಂದ್ ಕಡೆಗೆ ಶ್ರೀ ಶ್ರೀ ಶ್ರೀ, ಇಬ್ಬರು ಸಾಮ್ರಾಜ್ಯವನ್ನು ಸ್ಥಾಪಿಸೋ ಪ್ರಯತ್ನ ಮಾಡಿ, ಸಾಮ್ರಾಜ್ಯವನ್ನೇ ಸ್ಥಾಪಿಸಬಹುದು. ಶ್ರೀ ಶ್ರೀ ಅಂತ ಇನ್ನೂ ಮಾಡ್ತಾನೆ ಇದ್ದಾರೆ. ನಮ್ಮ ವಿಚಾರಗಳ ಎದುರಿಗೆ 5 ನಿಮಿಷ ಕೂಡ ಅವ್ರಿಗೆ ಕೊಡ್ಲಿಕ್ಕೆ ಆಗುತ್ತೆ. ಅದೇ ಪ್ರಭಾಕರ್ನಂತೂ ನಮ್ಮ ಬ್ರಹ್ಮಚಾರಿಗಳು ಉಳ್ಳಾರ ಶೆಟ್ಟು ಜಿಗಣಿ ಒಳಗೆ, ಜಿಗಣಿ ಒಳಗೆ ನನಗೆ ಒಂದು ಅಮೆರಿಕಕ್ಕೆಲ್ಲ ಹೋಗ್ಬೇಕಾಗಿತ್ತು. ನನಗೆ ಒಂದು 2-3 ತಿಂಗಳ ಗ್ಯಾಪ್ ಇತ್ತು. ಈ ಬ್ರಹ್ಮಚಾರಿ ಇಲ್ಲಿ ಇಟ್ಕೊಂಡೆ ಅಂತಂದ್ರೆ, ಇದು 25-30 ಜನ ಇಲ್ಲಿ ಇಟ್ಕೊಂಡೆ ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚು. ಹೆಂಗಾರ ಮಾಡಿ ಈ ಖರ್ಚನ್ನ ಯಾರ್ಯಾರ ಮೇಲೆ ಹಾಕ್ಬಿಡೋಣ ಅಂತ ವಿಚಾರ ಮಾಡಿದ್ದೆ. ಆದ್ರೆ ಒಂದು 15 ದಿವಸ ಈ ಆಶ್ರಮಕ್ಕೆ ಹೋಗ್ಲಿ, ಒಂದು 15 ದಿವಸ ಆಶ್ರಮಕ್ಕೆ ಹೋಗ್ಲಿ ಅಂತ ಎಲ್ಲ ಆಶ್ರಮ ಫೋನ್ ಮಾಡ್ಬಿಟ್ಟು ಕಳಿಸ್ತಾ ಇದ್ದೀನಿ. ಅವ್ರ ಸಾಧನ ಅವ್ರು ಮಾಡ್ಕೊಂಡಿರ್ತಾರೆ, ಬೆಳಗ್ಗೆ ಸಂಜೆ ಊಟ ವ್ಯವಸ್ಥೆ ಮಾಡಿದೆ. ಹೇಗ್ ಕಳಿಸ್ರಿ ಸ್ವಾಮಿ, ಕಳಿಸ್ತೀನಿ ಖುಷಿ ಲೆಕ್ಕ. ಹಾಗೆಯೇ ಆ ನಾಗೇಂದ್ರಿಗೂ ಫೋನ್ ಮಾಡಿದ್ದೆ, ಜಿಗ್ನಿ ನಾಗೇಂದ್ರಿಗೆ. ಅವನು ಭಾರಿ ಖುಷಿಯಿಂದ, ದುರ್ದೈವಕ್ಕೆ ಅದೇ ಟೈಮ್ಗೆ ಪ್ರಭಾಕರನ್ ಕ್ಯಾಂಪ್ ನಡೆದ. ಈಗ ನಮ್ಮ ಬ್ರಹ್ಮಚಾರಿ ಕೇಶವ ಅಂತ ಬಂದಿದ್ದೆ. ಆ ಕೇಶವ ಮತ್ತೆ ಅದೇ ಸುಬೋಧ ಚೈತನ್ಯ, ಈಗಿನ ಹೆಸರೇನ ಗೊತ್ತಿಲ್ಲ. ಅವನೇನ್ ಮಾಡ್ದ, ಅವನ 4 ಮಂದಿನ ಸೇರಿಸ್ಕೊಂಡ, ರಂಗ ಸಮಣ ಅಂತ ಬಂದಿದ್ದ, ಅದನ್ನ ಸೇರಿಸ್ಕೊಂಡು ಅಟ್ಯಾಕ್. ಯಾರ ಮೇಲೆ? ಪ್ರಭಾ ಡೈರೆಕ್ಟ್ ಪ್ರಭಾಕರ್ ಮೇಲೆ ಅಟ್ಯಾಕ್. ದಿವಸ ರಾತ್ರಿ ಪ್ರಭಾಕರ್ ಗುರುಜಿ ಬರ್ರಿ ಬರ್ರಿ ಬರ್ರಿ ಚಂದಾಗಿ ಮಾತ್ರ ಬರ್ರಿ, ಅವ್ರು ತಪ್ಪಿಸ್ಕೊಂಡು ಹೋಗೋರು. ಕೊನೆ ಅಮೆರಿಕನ್ ಬಂದೇನ, ಬಂದ್ಮೇಲೆ ಅವರು ಆಯ್ತು ಮಾತಾಡ್ರಿ, ಆ ಹೋಗಂತಿದ್ದೆ ಪ್ರಭಾಕರಿಗೆ ಆತಪ್ಪ ಮಾತಾಡ್ರಿ. ಹಿಂಗಾದ್ರೆ ಇವರೆಲ್ಲ ಹಾಳಾಗ್ತಾರೆ, ಎಲ್ಲರೂ ಹಾಳಾಗ್ತಾರೆ. ಅವ್ರಿಗೊಂದು ನಯ ಅಭಿನಯ ನಮ್ರತೆ ವಿಧಿಯತೆ ಏನು ಇಲ್ಲ. ಪ್ರಭಾಕರ್ ಗುರುಜಿ ನೀವು ನಂಗೆ ಹೇಳದೆ ಹೇಳಿದ್ರು ಏನಾಯ್ತು, ಘಟನೆ ಏನಾಯ್ತು ಹೇಳಿದ್ರು. ಹಿಂಗೆ ಹಿಂಗು ವಾದ ಮಾಡ್ತಾರೆ, ಏನ್ ನಾವಷ್ಟು ಕಷ್ಟ ಬಿದ್ದವರ ಈ ಪ್ರಪಂಚದಲ್ಲಿ? ಒಬ್ಬರೇ ಗುರುಗಳ, ಬೇರೆ ಯಾರು ಗುರುಗಳು ಇಲ್ವಾ? ನಾವು ಯಾರು ಗುರುಗಳು ಅಲ್ವಾ? ನಾ ಹೇಳಿದೆ ಅವರಿಂದ ಪರವಾಗಿ ನಾನು ಕ್ಷಮಾ ಕೇಳ್ಬೋದು, ಆದ್ರೆ ಅವರು ವಿಧೇಯರು ಅಲ್ಲ ಅಂತ ಹೆಂಗ್ ಹೇಳ್ತೀರ? ಅವರಲ್ಲಿ ವಿಧೇಯತೆ ಇಲ್ಲ ಅಂದ್ರೆ ನನ್ನದ್ರೆ 2 ವರ್ಷ ಯಾಕೆ, ನನ್ನದ್ರ 2 ವರ್ಷ ಮನೆ ಬಿಟ್ಟು ಎಲ್ಲ ವ್ಯವಹಾರ ಬಿಟ್ಟು ಕಾಲೇಜ್ ಬಿಟ್ಟು ಬಂದಿದ್ದಾರೆ ಅಂತ. ಅವರು ಅಷ್ಟು ವಿಧೇಯತೆ ಇದೆ ಅಂತ ನೀವು ತರ್ಕಬದ್ಧವಾಗಿ ತಿಳಿಸಿ, ಅವರಿಗೆ ಸಮಾಧಾನಕರವಾಗಿ ಉತ್ತರಿಸಿ, ಅವ್ರು ನಿಮಗೂ ವಿಧೇಯರಾಗಿರ್ತಾರೆ. ಅವರಿಗೆ ವ್ಯವಹಾರ ಬದ್ಧವಾದಂತಹ ತರ್ಕಬದ್ಧವಾದಂತಹ ಉತ್ತರ ಬೇಕಾಗುತ್ತೆ ಅಷ್ಟೇ. ಗುರುಗಳಲ್ವಾ. ಹಾಗೆ ಶಿಷ್ಯನಿಗೆ ಗುರುಗಳು ಇರುವ ಅವಶ್ಯಕತೆ ಇಲ್ಲಪ್ಪ. ನನ್ನದಿಷ್ಟು ಸಮಾಧಾನ ಇದೆ, ನನ್ನದಿಷ್ಟೊಂದು ಇನ್ನೊಬ್ಬರ ಬಗ್ಗೆ ಗೌರವ ಇದೆ ಅಂದ್ರೆ ಅವರ ಹತ್ರ ಇದ್ದೇ ಇರ್ತದೆ. ನೀವು ಅವರು ಹಾಗೆ ಪ್ರತಿಕ್ರಿಯೆ ಮಾಡುವ ಹಾಗೆ ನೀವು ನೋಡ್ಕೊಂಡಿರ್ತೀವಿ. ನಾನು ಇಷ್ಟೇ ಒಂದು ಸಣ್ಣ ಕಾರಣಕ್ಕೆ ನಾವು ಅವ್ರಿಗೆ ಕರೆಸಿ ಮೀಟಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ ನಾನು ಇಷ್ಟ ಆಗೋದಿಲ್ಲ. ಸ್ವತಂತ್ರವಾಗಿದ್ದಾರೆ, ಸ್ವತಂತ್ರವಾಗಿ ವಿಚಾರ ಮಾಡ್ತಾರೆ, ಸ್ವತಂತ್ರ ಇದ್ದರೆ ಬಿಟ್ಬಿಡಿ. ನೀವು ಸಾಧ್ಯ ಆದರೆ ಸಮಾಧಾನ ಕೊಡಿ, ಸಾಧ್ಯ ಆಗಿಲ್ಲ ನಿಮ್ಮ ಗುರುಗಳು ಬಂದಾಗ ನೀವು ಕೇಳ್ಕೊಳ್ಬೇಕು ಅಂತ ಇಷ್ಟಕ್ಕೆ ಜಾಗ ಖಾಲಿ ಮಾಡಿ. ಹಂಗೆ ಅದೇ ಶಂಕರಾಚಾರ್ಯ ಎದುರಿಗೆ ಎಂತೆಂಥವ್ರು ಖಾಲಿ ಮಾಡಿದ ಜಾಗ, ನೀವೊಬ್ರು ಯಾಕೆ ಉಳಿದ್ರೆ ನೀವು ಖಾಲಿ ಮಾಡಿ ಇಲ್ವೋ ಅದು ಸಮಾಧಾನವಾಗಿ ಹೇಳಿರ್ತೀವಿ. ಅಲ್ಲ, 2 ವರ್ಷದೊಳಗೆ ಅವ್ರಿಗೆ ಏನಿಗೆ ಎಲ್ಲ ಕಲಿತೇನೇನು ಅಷ್ಟು ಸೊಕ್ಕ ಬಂದಿದೆ ಅವರಿಗೆ. ಹೀಗೆ ನಾ ಹೇಳಿದೆ, ಒಂದು ಉತ್ತರಣೆ ನೀರು ತಗೊಂಡು ಕೂಡ ಅದು ನೀರೇ, ಕಡತಂಬ ನೀರು ತಗೊಂಡು ನೀರೇ, ಇಡೀ ಸಮುದ್ರವನ್ನ ನುಂಗ್ತೇನಾದ್ರೂ ಕೂಡ ನೀರೇ. ಒಂಥರ ನೀರು ಟೇಸ್ಟ್ ನೋಡ್ಬಿಟ್ಟು ಮಗುದೈತಲ್ಲ ಅವ್ರಿಗೆ, ಅದೇ ಟೇಸ್ಟ್ ಸಿಕ್ಕಿದೆ, ರುಚಿ ಸಿಕ್ಕಿದೆ, ಆನಂದ ಸಿಕ್ಕಿದೆ. ನೀವು ಕನ್ವಿನ್ಸ್ ಮಾಡ್ಬೋದು, ನಿಮಗೆ ಕನ್ವಿನ್ಸ್ ಮಾಡ್ಲಿಕ್ಕಾಗಿಲ್ಲ ಅವ್ರಿಗೇನು. ಎಲ್ಲ ಕರ್ಮ ಜ್ಞಾನ ಸಮುಚ್ಚಯ, ಈ ಕರ್ಮ ಜ್ಞಾನ ಸಮುಚ್ಚಯ ಅನ್ನೋದು ಇದು ಸಾರ್ವತ್ರಿಕ ಕ್ಯಾನ್ಸರ್. ಆದಷ್ಟು ಅಂತ ಹೇಳ್ತೀನಿ, ಸಾರ್ವತ್ರಿಕ ಕ್ಯಾನ್ಸರ್. ನಮಗೆ ತಿಳಿದೋ ತಿಳಿಯದೆಯೋ ನಮ್ಮ ರಕ್ತವಾಗಿ ಇದ್ದು ಬಿಟ್ಟಿರ್ತೇವೆ ನೋಡಿ. ಏನ್ ಹೇಳಿದ್ರಿ, 3 ತಿಂಗಳ ಅದು ಅಭ್ಯಾಸ ಮಾಡಿ, ಇದು ಅಭ್ಯಾಸ ಮಾಡಿ, ಇಷ್ಟು ಅಭ್ಯಾಸ ಮಾಡಿ, ಇಷ್ಟು ಅಭ್ಯಾಸ ಮಾಡಿ, ಎಲ್ಲ ಗ್ರಂಥನ ಸೇರಿಸಿ 1 ಗಂಟೆ ಕಟ್ಟಿಟ್ಟು ಪೂಜೆ ಮಾಡೋಣ. ಕರ್ಮ ಆಗ್ತದೆ ಬಿಡು. ನಾ ಹೇಳಿದ ಉದ್ದೇಶ, ನಾವು ಶಾಸ್ತ್ರವನ್ನು ಗೌರವಿಸಬೇಕು ಅಷ್ಟೇ. ಈ ಕರ್ಮದಿಂದ ಜ್ಞಾನ ಆಗ್ತದೆ ಅಂತ ಹೇಳಿ, ಆ ಕ್ಲಾರಿಟಿ ಉಪದೇಶ ಮಾಡೋರಿಗೆ ಇರ್ಬೇಕಂತ ಹೇಳ್ತೀವಿ. ಡೆಲಿಬರೇಟ್ಲಿ ಅದನ್ನು ಹೊರಗೆ ತಂದು ಹೇಳಬೇಕಾಗ್ತದೆ. ಸಮಯ ಸಂದರ್ಭ ನೋಡಿ ಆ ವಾಕ್ಯವನ್ನು ಹೊರಗೆ ಹಾಕಬೇಕಾಗ್ತದೆ. ಗೌರವಿಸಬೇಕು ಅನ್ನೋ ದೃಷ್ಟಿಯಿಂದ ನೀವು ಎಷ್ಟಾದರೂ ಪೂಜೆ ಮಾಡಿ ತಪ್ಪೇನಿದೆ, ಅದಕ್ಕೂ ಮೋಕ್ಷಕ್ಕೇನು ಸಂಬಂಧ ಇಲ್ಲ. ಬಟ್ ಶಾಸ್ತ್ರವನ್ನು ಗೌರವಿಸ್ತೀನಿ ನಾನು. ಅದರಿಂದ ಅವರಿಗೆ ಮಾತನ್ನು ಅತಿ ಸ್ಪಷ್ಟ ಹೇಳ್ತಾರೆ, ಕೇನ ಚಿತ್ಕರ್ಮಣ ಜ್ಞಾನ ಅಂತ ಏನು ಅಮೂಢ ಅಂದ್ರೆ ಸಮುಚ್ಚಿಸಿ, ಅವನು ಯಾವನು ಇದು ಹಿ ಅಮೂಢ ಅಂತಿದೆ, ಯಾವನು ವಿವೇಕಿ ಅಂತ ಇದ್ದಾನೋ ಅವನು ಎಂದೂ ಮಿಶ್ರ ಮಾಡೋದಿಲ್ಲ. ವಿವೇಕಿ ಆದವನು ಜ್ಞಾನ ಮತ್ತು ಕರ್ಮವನ್ನು ಎಂದೂ ಮಿಕ್ಸ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಇಹತು ಸಮುಚ್ಚಿಷ್ಯ ಅವಿದ್ವತ್ ಆದಿನಿಂದ ಕ್ರಿಯತೆ. ಆದರೆ ಇಲ್ಲಿ ಸಮುಚ್ಚಯ ಮಾಡಿದಂತಹ ಅವಿದ್ವತ್ ಅಜ್ಞಾನಿಗಳ ನಿಂದನೆಯನ್ನ ಮಾಡುತ್ತಾಗಿದೆ. ಅದೇ ನೋಡಿದೆ, ಅಂದಂತಮ ಪ್ರವಿಶಂತಿಯೇ ಅವಿದ್ಯಾ ಉಪಾಸತೆ ತತ್ವಭೂಯ ಯುವತೆ ತಮೋಯವು ವಿದ್ಯಾಯಾಹ ವ್ರತಃ. ಈ ಶ್ಲೋಕದಲ್ಲಿ ಅಜ್ಞಾನಿಗಳ ನಿಂದನೆ ಇದೆ. ತತ್ರ ಚ ಯಸ್ಯ ಏನ ಸಮುಚ್ಚಯ ಸಂಭವತಿ ನ್ಯಾಯತಃ ಶಾಸ್ತ್ರತಃ ವಾ ತದ ಇಹ ಉಚ್ಯತೆ. ಯದಿ ಏವಂ ವಿತ್ತಂ ದೇವತಾ ವಿಷಯಂ ಜ್ಞಾನಂ ಕರ್ಮ ಸಂಬಂಧಿತ್ವೇನ ಉಪನ್ಯಸ್ತಂ ನ ಪರಮಾತ್ಮ ಜ್ಞಾನಂ.